ಕಠೋಪನಿಷತ್. ಊರ್ಧ್ವಂ ಪ್ರಾಣಮುನ್ನಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವಾ ಉಪಾಸತಿ. ಅಸ್ಯ ವಿಂಶ ಸಮಾನಸ್ಯ ಅಸ್ಯ ವಿಶ್ರಂಸಮಾನಸ್ಯ ಶರೀರಸ್ತಸ್ಯ ದೇಹಿನಃ ದೇಹಾಭಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತಿ ಏತದ್ವೈತತ್. ಭಾವಾರ್ಥ ಕೊಡಲಾಗಿದೆ, ಭಾಷ್ಯ ತಗೋಬೇಕು. ದೇಹದಲ್ಲಿರುವ ದೇಹಿ, ದೇಹವೇ ತಾನು ಎಂದು ಅಭಿಮಾನಗೊಂಡ ದೇಹಿ ಅರ್ಥಾತ್ ಜೀವಾತ್ಮ, ಪ್ರಾಣ, ಇಂದ್ರಿಯ, ಮನಸ್ಸು, ಬುದ್ಧಿಗಳಿಂದ ಸಹಿತವಾಗಿ ಈ ದೇಹವನ್ನು ತಾನು ಎಂದು ಭ್ರಮಿಸಿಕೊಂಡಿರುವಂತಹ ಜೀವಾತ್ಮ, ಈ ದೇಹಿಯು ಸಮಯಾನುಸಾರವಾಗಿ ದೇಹದಿಂದ ಕಳಚಿಕೊಂಡ ಮೇಲೆ ದೇಹಾತ್ ವಿಮುಚ್ಯಮಾನಸ್ಯ, ದೇಹದಿಂದ ಕಳಚಿಕೊಂಡ ಮೇಲೆ ಕಿಮತ್ರ ಪರಿಶಿಷ್ಯತೆ, ಇರುವಾಗ ಎಲ್ಲ ಇತ್ತು, ಆ ಜೀವಾತ್ಮನು ಕಳಚಿಕೊಂಡ ಮೇಲೆ ಅತ್ರ ಕಿಂ ಪರಿಶಿಷ್ಯತೆ, ಏನು ತಾನೇ ಉಳಿಯುತ್ತದೆ? ಮೂಳೆಗಳ ರಾಶಿ ಏನು ಬೆಲೆ ಇದೆ ಅದಕ್ಕೆ? ಮಣ್ಣುಮಯವಾದ ಶರೀರ ಏನು ಬೆಲೆ ಇದೆ ಅದಕ್ಕೆ? ಇರುವರೆಗೂ ಜಯ ಜಯಕಾರ, ಚಂದ, ನಮಸ್ಕಾರ, ನಮಸ್ತೆ, ಗುಡ್ ಮಾರ್ನಿಂಗ್. ಆ ದೇಹಿಯು ದೇಹವನ್ನು ಬಿಟ್ಟು ಕಳಚಿದ ನಂತರ ಅತ್ರ ಕೆಂ ಪರಿಶಿಷ್ಯತೆ, ಏನು ತಾನೇ ಉಳಿಲಿಕ್ಕೆ ಸಾಧ್ಯ? ಯಾವುದು ಕಳಚಿಕೊಂಡ ನಂತರ ಇಲ್ಲಿ ಏನಕ್ಕೂ ಅರ್ಥ ಇಲ್ಲವೋ, ಆ ಜೀವಾತ್ಮನು ಭ್ರಮಿತವಾದ ಜೀವಾತ್ಮನು ಯಾವ ಸಚ್ಚಿದಾನಂದ ಆತ್ಮನನ್ನು ಆಶ್ರಯಿಸಿಕೊಂಡಿದ್ದಾನೋ ಆ ಸಚ್ಚಿದಾನಂದ ಆತ್ಮನೇ ಏ ತದ್ವೈ ತತ್, ಅದು ನೀನೇ ಆಗಿದ್ದೀಯ. ದೇಹ ದೃಷ್ಟಿಯಿಂದ ಜೀವಾತ್ಮ ಅಂತ ವಿವರಣೆ ಕೊಟ್ಟಿದ್ದಾರೆ, ಅನ್ಯಥಾ ಈ ಜೀವಾತ್ಮನು ಹೇಗೆ ದೇಹವು ಭ್ರಮಿತವಾದದ್ದು, ಅದರಲ್ಲಿ ನಾನು ಎನ್ನುವ ಅಭಿಮಾನ ಭ್ರಮಿತವಾದದ್ದು, ಅಷ್ಟೇ ಮನಸ್ಸು ಬುದ್ಧಿ ಪ್ರಾಣೇಂದ್ರಿಯಗಳಲ್ಲಿ ಇರುವ ಅಭಿಮಾನವೂ ಕೂಡ ಅಷ್ಟೇ ಭ್ರಮಿತವಾದದ್ದು. ಈ ಭ್ರಮೆಗಳೆಲ್ಲ ಏನನ್ನು ಆಶ್ರಯಿಸಿಕೊಂಡಿವೆ? ಅಫ್ಕೋರ್ಸ್ ಕಾರಣ ಅಜ್ಞಾನ. ಗೊತ್ತಾಯ್ತು, ಅಜ್ಞಾನವೇ ಕಾರಣ, ಮಾಯೆಯೇ ಕಾರಣ ಅಂತ ಇಟ್ಕೊಂಡ್ರೂ ಚಿಂತೆ ಇಲ್ಲ. ಈ ಮಾಯೆಗೆ ಆಶ್ರಯ ಕೊಟ್ಟದ್ದು ಯಾರು? ಯಾವ ಸಾಮೀಪ್ಯದಲ್ಲಿ ಈ ಇಚ್ಛಾಶಕ್ತಿಗಳು, ಕ್ರಿಯಾಶಕ್ತಿಗಳು, ಜ್ಞಾನಶಕ್ತಿಗಳು ಪ್ರಚೋದಿತಗೊಂಡವು ಅಂತ ಪ್ರಶ್ನಿಸಿದ್ದೆ. ಆದರೆ ಕಂಡವರ ಉತ್ತರ, ಆತ್ಮ, ಆತ್ಮನ ಆಶ್ರಯದಲ್ಲಿ ಇವೆಲ್ಲವೂ ತಮ್ಮ ತಮ್ಮ ಅಜ್ಞಾನದಿಂದಾಗಿ ತಮ್ಮ ತಮ್ಮ ಪಾಡಿಗೆ ತಮ್ಮದೇ ಆದಂತಹ ಬಲೆಯನ್ನು ಸಿದ್ಧಪಡಿಸಿಕೊಂಡು, ತಾವು ಸಿದ್ಧಪಡಿಸಿದ ಬಲೆಯಲ್ಲಿ ತಾವೇ ಸಿಕ್ಕಾಕಿಕೊಂಡು ಏನು ಅವಸ್ಥೆಯನ್ನು ಪಡ್ತಾ ಇವೆಯೋ ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಸ್ವಯಂ ಕೃತ ಅಪರಾಧ ಅಜ್ಞಾನದಿಂದಾಗಿ. ಅನ್ಯಥಾ ಇದಕ್ಕೆ ಚೇತನ ಕೊಟ್ಟಂತಹ ಆತ್ಮ, ಆ ಆತ್ಮನು ನೀನೇ ಆಗಿದ್ದೀಯಾ. ಏತದ್ವೈ ತತ್, ತದ್ ಆತ್ಮ ಏತತ್, ಈ ಆತ್ಮ ಇವನೇ ಆ ಆತ್ಮನು, ಆತ್ಮನೇ ಇವನು. ಮೂವತ್ತೆಂಟು ಆಗಿದೆ, ಆಗ್ಬೇಕ? ಬಲಿಂ ಉಪಹರಂತಹ ವಿಷಯವ ರಾಜಾನಾಂ ಉಪಾಸತೆ ತಾದರ್ಥೇನ ಅನುಪರತ ವ್ಯಾಪಾರ ಭವಂತಿ ಇತ್ಯರ್ಥಃ. ಯದರ್ಥಃ ಯತ್ ಪ್ರಯುಕ್ತಶ್ಚ ಸರ್ವೇ ವಾಯುಕರ್ಣ ವ್ಯಾಪಾರಃ ಅನ್ಯಃ ಸಿದ್ಧಃ ಇತಿ ವಾಕ್ಯಾರ್ಥಃ. ಎಲ್ಲ ಇಂದ್ರಿಯಗಳು ಹೇಗೆ ಪ್ರಜೆಗಳು ರಾಜನಿಗೆ ಬಲಿಯನ್ನು ಒಪ್ಪಿಸ್ತಾವೆ, ಕಾಣಿಕೆಯನ್ನು ಒಪ್ಪಿಸ್ತಾವೆ ಅಂತ ಅರ್ಥ. ಬಲಿ ಅನ್ನೋದು ಕಾಣಿಕೆ, ಕಾಣಿಕೆಯನ್ನು ತಂದು ರಾಜ ಏನು ಮನೆ ಮನೆ ಕೇಳಲಿಕ್ಕೆ ಹೋಗುವುದಿಲ್ಲ. ಮತ್ತು ಎಲ್ಲ ಆಧುನಿಕ ಕ್ಯಾಬಿನೆಟ್ ಮಂತ್ರಿಗಳಿದ್ದಂತೆ ಇವರೇನು ಮನೆ ಮನೆಗೆ ಬರ್ತಾರೇನು, ಲಂಚ ಕೊಡ್ರಿ ಲಂಚ ಕೊಡ್ರಿ ಅಂತ. ಆದರೂ ನಾವು ಒಯ್ದು ಕೊಡ್ತೇವೋ ಇಲ್ಲ, ಅವರಿಗೆ ಕೊಡಲಿಲ್ಲ ಅಂದ್ರೆ ಮತ್ತೆ ಇನ್ನೇನು ಮಾಡ್ತಾರೆ, ಹ್ಞೂ ಕೊಡು. ಕೊಡಲಿಲ್ಲ ಅಂದ್ರೆ ಮತ್ತೆ ಇನ್ನೇನು ಮಾಡ್ತಾರೆ, ಹ್ಞೂ ಕೊಡು. ಅದು ಕೊಡಲಿಲ್ಲ ಅಂದ್ರೆ ಮತ್ತೇನು ಮಾಡ್ತಾರೋ ಗೊತ್ತಿಲ್ಲ, ಹ್ಞೂ ಕೊಡು. ಎಕ್ಸಾಕ್ಟ್ಲಿ ಇವರು ಕೂಡ ನಾವು ಮುಟ್ಟಿಸ್ಬೇಕಾದ್ರೆ ಮುಟ್ಟಿಸ್ದು ಹೋದ್ರೆ ನಮ್ಮ ಕುತ್ತಿಗೆ ಹೆಚ್ಚಿಬಿಟ್ರೆ ಏನು ಮಾಡೋದು? ನಾವು ಇಂದ್ರಿಯಗಳು ಉಪಕರಣಗಳು, ನಾವು ಕೈ ಕಾಲುಗಳು ಉಪಕರಣಗಳು, ಈ ದೇಹ ಪೂರ್ತಿ ಅವನ ಸೇವೆಯಲ್ಲಿದೆ. ಭೀಷಾಸ್ಮಾತ್ ವಾತ ಪವತೆ ಭೀಷೋದೇತಿ ಸೂರ್ಯ. ಸೂರ್ಯನು ಕೂಡ ಯಾರಿಗೋ ಭಯಗೊಟ್ಟು ಉದಯಿಸ್ತಾನಂತೆ. ಉದಯಿಸದೆ ಹೋದ್ರೆ ಏ ಬಿಡು ಮಾರಾಯ, ಇನ್ನೇನು ಮಾಡ್ತಾನೆ ಮಾರಾಯವ, ಬೇಡ ಸುಮ್ಮನೆ ನಮ್ಮ ಪಾಡಿ ನಾವು ಉದಯವಾದರೆ ಸಾಕು ಅಂತೇಳಿ ಸೂರ್ಯನ ಉದಯಿಸ್ತಾನೆ. ಇನ್ನು ಯಾರ್ದೋ ಭಯಕ್ಕೆ ಪ್ರಾಣ ಒಳಗೆ ಹೊರಗೆ ಆಗ್ತದೆ, ಇನ್ನು ಯಾರ್ದೋ ಭಯಕ್ಕೆ ಅವನಿಗೆ ಭಯಗೊಟ್ಟು ಇವೆಲ್ಲ ತಮ್ಮ ಕೆಲಸದಲ್ಲಿ ತೊಡಗಿವೆ. ಪ್ರಜೆಗಳು ಹೇಗೆ ರಾಜನಿಗೆ ಭಯಗೊಟ್ಟು ತಮ್ಮ ಕೆಲಸದಲ್ಲಿ ತಾವು ತೊಡಗ್ತವೆ, ಹಾಗೆ ಇವೆಲ್ಲ ಭಯಗೊಟ್ಟು ತೊಡಗಿವೆಪ್ಪ, ಭಯಗೊಟ್ಟು ತೊಡಗಿವೆ. ಅದಕ್ಕೆ ರಾಜಾನಾಂ ಇವ, ರಾಜಾನಾಂ ಉಪಾಸತೆ ತಾದರ್ಥೇನ ವ್ಯಾಪಾರ ಭವಂತಿ ಇತ್ಯರ್ಥ. ಯದರ್ಥ ಯತ್ ಪ್ರಕಾಶಶ್ಚ ಯತ್ ಪ್ರಯುಕ್ತಶ್ಚ ಸರ್ವೇ ವಾಯುಕರ್ಣ ವ್ಯಾಪಾರ ಸಹ ಅನ್ಯ ಸಿದ್ಧ ಇತಿ ವಾಕ್ಯಾರ್ಥ. ಈ ಪ್ರಕಾರವಾಗಿ ವಾಯು ಇತ್ಯಾದಿಗಳು ಕೂಡ ಇವು ಆ ಆತ್ಮನಿಗೆ ಭಯಗೊಟ್ಟೆ ಕೆಲಸ ಮಾಡ್ತಾ ಇವೆ ಅನ್ನುವಂಥದ್ದು ವಾಕ್ಯದ ಒಟ್ಟು ಅರ್ಥ. ಅಸ್ಯ ವಿಶ್ರಂಸ ಮಾನಸ್ಯ. ಈಗ ಈ ಶ್ಲೋಕದಲ್ಲಿ ಹೇಳ್ತಾರೆ ವಿಶ್ರಂಸ ಮಾನಸ್ಯ, ಕಳಚಿ ಹೋಗುವ ಸಮಯ ಬಂದಾಗ, ದೇಹವನ್ನು ಬಿಟ್ಟು ಹೋಗುವ ಸಮಯ ಬಂದಾಗ ಯಾರಿಗೆ? ಶರೀರಸ್ಥಸ್ಯ ದೇಹಿನಃ, ಶರೀರದಲ್ಲಿರುವಂತಹ ಈ ಶರೀರ ನಾನೇ ಎಂದು ಅಭಿಮಾನಗೊಂಡಂತಹ ದೇಹಿನಃ, ಅವನಿಗೆ. ದೇಹಾದ ವಿಮುಚ್ಯ ಮಾನಸ್ಯ, ಅವನು ಒಂದು ವೇಳೆ ದೇಹವನ್ನು ಬಿಟ್ಟುಕೊಟ್ಟು ಹೋಗಿದ್ದಾದರೆ ಅತ್ರ ಕಿಂ ಪರಿಶಿಷ್ಯತೆ, ಏನ್ತಾನೇ ಉಳಿದೀತು? ಏತದ್ವೈ ತತ್. ಭಾಷ್ಯ 139. ಕಿಂಚ ಅಸ್ಯ ಶರೀರಸ್ಥಸ್ಯ ಆತ್ಮನಃ ವಿಶ್ರಂಸಮಾನಸ್ಯ ಭ್ರಶ್ಯಮಾನಸ್ಯ ದೇಹಿನಃ ದೇಹವತಃ ವಿಶ್ರಂಸನ ಶಬ್ದ ಅರ್ಥಂ ಆಹ ದೇಹಾತ್ ವಿಮುಚ್ಯಮಾನಸ್ಯ ಇತಿ. ಅಸ್ಯ ಶರೀರಸ್ಥಸ್ಯ ಆತ್ಮನಃ ಶರೀರದಲ್ಲಿ ಅಭಿಮಾನಗೊಂಡಂತಹ ಆತ್ಮ ವಿಶ್ರಂಸಮಾನಸ್ಯ ಅಂದ್ರೇನು, ಭ್ರಶ್ಯಮಾನಸ್ಯ ಸಡಿಲುಗೊಂಡು ಕಳಚಿಕೊಂಡು ಸಡಿಲುಗೊಂಡು, ಭ್ರಶ್ಯಮಾನಸ್ಯ ಸಡಿಲುಗೊಂಡು ಬಿಟ್ಟು ಹೋಗುವಾಗ, ಕಳಚಿ ಹೋಗುವಾಗ, ಇದು ಬೇಡಪ್ಪ ನಮಗೆ ಅಂತ ಬಿಟ್ಟುಕೊಟ್ಟು ಹೋಗುವಾಗ, ಆ ವಿಶ್ರಂಸಮಾನ ಅನ್ನುವಂಥ ವಿಶ್ರಂಸನ ವಿಶ್ರಂಸನ ಶಬ್ದಾರ್ಥಂ ಆಹ, ಆ ಶಬ್ದದ ಅರ್ಥ ಏನು ಅಂತ ಹೇಳ್ತಾರೆ, ದೇಹಾತ್ ವಿಮುಚ್ಯಮಾನಸ್ಸೆ ಇದೆ. ದೇಹವೇ ತಾನೆಂದು ಅಭಿಮಾನಗೊಂಡು 10, 20, 50, 70 ವರ್ಷ ಬಾಳಿ ಬದುಕಿದ ನಂತರ, ಆವಾಗ ನನಗಿದು ದೇಹ ಬೇಡ ಇದು ಸಾಕು ಅಂತೇಳಿ ಬಿಟ್ಟುಕೊಟ್ಟು ಹೋಗುವ ಕಾಲ ಬಂದಾಗ, ದೇಹಾತ ವಿಮುಚ್ಯಮಾನಸ್ಯ ಕಾಲಂ, ದೇಹವನ್ನು ಬಿಟ್ಟುಕೊಟ್ಟು ಹೋಗುವಂತಹ ಕಾಲ ಬಂದಾಗ ಏನಾಗ್ತದೆ, ಹೋಯಿತು ಅಂತ ಇಟ್ಕೊ, ಬಿಟ್ಟುಕೊಟ್ಟು ಹೋಯಿತು ಅಂತ ಇಟ್ಕೊ, ಕಿಮತ್ರ ಪರಿಶಿಷ್ಯತೆ, ಅಲ್ಲಿ ಏನು ಉಳಿತದೆ ಅದು ಹೇಳ್ತಾರೆ, ಕಿಮತ್ರ ಪರಿಶಿಷ್ಯತೆ ಪ್ರಾಣಾದಿ ಕಲಾಪೇ ನ ಕಿಂಚನ ಪರಿಶಿಷ್ಯತೆ ಅತ್ರ ದೇಹೇ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವ ಯಾವ ಪ್ರಾಣಕ್ರಿಯೆಗಳು ಇರೋದಿಲ್ಲ. ಅದಕ್ಕೆ ಸತ್ತವರನ್ನು ಮೊದಲು ಮುಟ್ಟಿ ನೋಡ್ತಾರೆ, ಏನು ಗೊತ್ತಾಗ್ತದೆ ಅವರಿಗೆ, ತಣ್ಣಗಾಗಿದೆ, ಅಗ್ನಿ ಬಿಟ್ಟು ಹೋಗಿದೆ, ಸ್ವಲ್ಪ ತಿಕ್ತಾರೆ, ಹಂಗಲ್ಲ, ಶಾಖ ಏನಾದರೂ ಹೊರಗಿನಿಂದ ಕೊಡಲಿಕ್ಕಾಗ್ತದ, ಒಳಗಿಂದೇ ಹೋಗಿರುವಾಗ ಹೊರಗಿನಿಂದ ಏನು ಕೊಡ್ತೀಯ, ಹೊರಗಿನಿಂದ ಕೂಡ ಪ್ರಯತ್ನ ಮಾಡ್ತಾರೆ, ಶಾಕ್ ಕೊಡ್ತಾರೆ ಎದೆ ಮೇಲೆ, ಅದು ಹೊರಗಿಂದ ಇನ್ನೂ ಬಿಟ್ಟು ಹೋಗಿರೋದಿಲ್ಲ. ಶಾಕ್ ಕೊಡೋದ್ರಿಂದ ಹೊರಗಿನಿಂದ ಪ್ರಾಣ ಒಳಗೆ ಪ್ರವೇಶ ಆಗೋದಿಲ್ಲ, ಒಳಗೆ ಇರ್ತದೆ, ಸಿಕ್ಕಾಕ್ಕೊಂಡಿರ್ತದೆ, ಏನು ಮೆಡಿಕಲ್ ಪ್ರಾಬ್ಲಮ್. ಹೀಗಾಗಿ ಶಾಕ್ ಕೊಟ್ಟು ಏನು ಮಾಡ್ತಾರೆ, ರಿಲೀಸ್ ಮಾಡ್ತಾರೆ, ಆವಾಗ ಮತ್ತೆ ಉಸಿರಾಟ ಪ್ರಾರಂಭ. ಹಾಗೆ ಉಷ್ಣ ಕೊಡಲಿಕ್ಕಾಗ್ತದ, ಅಗ್ನಿಯನ್ನು ಕೊಡಲಿಕ್ಕಾಗ್ತದ, ಸುಡಲಿಕ್ಕೆ ಕೊಡಬೇಕಷ್ಟೇ ವಿನಃ ಅಗ್ನಿ ಪ್ರವೇಶ ಆಗಲಿ ಅಂತ ಕೊಡೋ ಅವಶ್ಯಕತೆ ಇಲ್ಲ. ಹೀಗೆ ದೇಹಾತ ವಿಮುಚ್ಯಮಾನಸ್ಯ ಏನಾಗ್ತದೆ ಅವಾಗ, ಪ್ರಾಣಾದಿ ಕಲಾಪೇ ನ ಕಿಂಚನ ಪರಿಶಿಷ್ಯತೆ, ಅಲ್ಲಿ ಪ್ರಾಣ ಕ್ರಿಯೆಗಳು ಎಷ್ಟು ಕ್ರಿಯೆಗಳು, 5 ಕ್ರಿಯೆಗಳು, ಏನವು 5, ಪ್ರಾಣ ಅಪಾನ ಜ್ಞಾನ ಉದಾನ ಸಮಾನ. ಪ್ರಾಣ ಒಳಗೆ ದೇಹದ ಒಳಗೆ ಸ್ವೀಕರಿಸುವುದೆಲ್ಲವೂ ಪ್ರಾಣ, ಅಪಾನ ದೇಹದಿಂದ ಹೊರಗೆ ಎಸೆಯುವುದೆಲ್ಲವೂ, ಕಣ್ಣೀರು ಮೊದಲು ಮಾಡಿಕೊಂಡು ಬೆವರು ಮೊದಲು ಮಾಡಿಕೊಂಡು ಏನು ದೇಹದಿಂದ ಹೊರಗೆ ನಾವು ಎಸೆಯುತ್ತೀವಿ ಅದಷ್ಟು ಅಪಾನ. ವ್ಯಾನ ಸರ್ಕ್ಯುಲೇಟ್ರಿ ಅಂದರೆ ರಕ್ತ ಸಂಚಲನ, ಶುದ್ಧೀಕರಣ ಅಥವಾ ಪ್ರಾಣ ರಕ್ತವನ್ನು ತಗೊಂಡು ಮತ್ತೆ ಶುದ್ಧೀಕರಣ ಮಾಡಿ ಹೊರಗೆ ಬಿಡುವಂಥ ಏನು ಕ್ರಿಯೆ ಇದೆ, ರೋಮದವರೆಗೂ ಅದು ಪ್ರಾಣ ಹೋಗಿ ಸೇರಬೇಕು, ಅದು ವ್ಯಾನ ಅಂತ. ಪ್ರಾಣ ಅಪಾನ ವ್ಯಾನ ಉದಾನ, ಉದಾನ ಅಂದರೆ ಉತ್ಕರೋತಿ ಇತಿ ಉದಾನಂ, ಉತ್ಕರೋತಿ ಅದು ಎಕ್ಸ್ಟ್ರಾ ಶಕ್ತಿಯನ್ನು ಕೊಡ್ತದೆ. ಉದಾನ ಏನು ಮಾಡ್ತದೆ, ಎಕ್ಸ್ಟ್ರಾ ಶಕ್ತಿ, ಹೆಚ್ಚಿನ ಸಮಯಕ್ಕೆ ಅನುಸರಿಸಿಕೊಂಡು ಹೆಚ್ಚಿನ ಶಕ್ತಿಯನ್ನು ದಯಪಾಲಿಸ್ತದೆ. ಹೇಗೆ ಅಂದರೆ, ಸಾಮಾನ್ಯವಾಗಿ ಈ ಪುಸ್ತಕ ತೊಗೊಂಡು ಹೋಗಲಿಕ್ಕೆ ನಮಗೆ ಎಕ್ಸ್ಟ್ರಾ ಶಕ್ತಿ ಬೇಕಾಗಿಲ್ಲ, ಸ್ವಲ್ಪ ಈ ಡೆಸ್ಕು ತೊಗೊಂಡು ಹೋಗ್ಬಿಡಿ ನಿಮ್ಮ ರೂಮಿಗೆ ಅಂತಂದರೆ ಅದಕ್ಕೂ ಏನು ಎಕ್ಸ್ಟ್ರಾ ಬೇಕಾಗಿಲ್ಲ. ಅದೇ ಒಂದು ವೇಳೆ ಆ ಟೇಬಲನ್ನು ತಂದು ಇಲ್ಲಿ ಇಡ್ರಿ ಅಂತ ಹೇಳಿದಾಗ ನೀವು ಇಬ್ಬರು ಕೂಡಿಯೋ ಒಬ್ಬರು ಅದನ್ನು ಎತ್ಕೊಂಡು ಬರ್ತಿರಲೋ, ಆವಾಗ ಈ ಪುಸ್ತಕ ತಂದಷ್ಟು ಸರಳವಾಗ್ತಿರ್ತೀವೋ ಅದನ್ನು ಇಲ್ಲ. ಮತ್ತು ಏನು ಮಾಡ್ತೀವಿ, ಸ್ವಲ್ಪ ಎಕ್ಸ್ಟ್ರಾ ಶಕ್ತಿ ಅಂತಲೂ ಹಾಕ್ತೀವಲ್ಲೋ, ಆವಾಗ ಯಾವುದು ಕೆಲಸ ಮಾಡ್ತಾ ಇದೆ, ಉದಾನ ಕೆಲಸ ಮಾಡ್ತಾ ಇದೆ. ಉದಾನ ಏನು ಮಾಡ್ತದೆ, ಹೆಚ್ಚಿನ ಶಕ್ತಿಯನ್ನು ಕೊಡ್ತದೆ. ಸೀನುವಾಗ, ಕೆಮ್ಮುವಾಗ, ಬಿಕ್ಕಳಿಸುವಾಗ ಎಕ್ಸ್ಟ್ರಾ ಬೇಕು ನೋಡ್ರಿ, ಅದು ಉದಾನ. ಸಮಾನ ಅಂತಂದರೆ ಡೈಜೆಸ್ಟಿವ್ ಸಿಸ್ಟಮ್, ಪಚನ ಶಕ್ತಿ, ಅದು ಸಮವಾಗಿ ಇಡ್ತದೆ. ಆಹಾರ ವಿಹಾರಗಳನ್ನು ಸಮವಾಗಿ ಇಡುವ ಶಕ್ತಿ ಸಮಾನ ಶಕ್ತಿ. ಇವು ಐದು ಶಕ್ತಿಗಳು, ಇವು ಪ್ರಾಣಕ್ರಿಯೆಗಳು, ಪ್ರಾಣಾದಿ ಕಲಾಪೇ. ಅವನು ಆ ಒಳಗಿದ್ದವನು ಅಭಿಮಾನಿಯು ಬಿಟ್ಟುಕೊಟ್ಟು ಹೋದ ನಂತರ ಇವು ಇರ್ತಾವಾ, ಈ ಕಲಾಪಗಳು ಇರ್ತಾವಾ? ಅದಕ್ಕೆ ಹೇಳ್ತಾರೆ ಪ್ರಾಣಾದಿ ಕಲಾಪಿನ ಕಿಂಚನ ಪರಿಶಿಷ್ಯತೆ, ಏನೂ ಉಳಿಯೋದಿಲ್ಲ, ಅಲ್ಲಿ ಎಲ್ಲ ಹೊರಟೋಗಿರ್ತದೆ. ಎಲ್ಲಿ ಅಲ್ಲಿ ಅಂದರೆ ಅತ್ರ ದೇಹೇ, ಈ ದೇಹದಲ್ಲಿ ಇನ್ನೇನು ಉಳಿತದೆ, ಮಣ್ಣು, ಇನ್ನೇನು ಉಳಿತದೆ, ಕೊಳಕು ರಾಶಿ. ಅವ ಇದ್ದ ಎಲ್ಲ ಸರಿ ಇತ್ತು, ಅವ ಹಾದ ಅದ ಜೊತೆಗೇ ಎಲ್ಲ ಹೊರಟೋಯ್ತು, ಬಂದು ವ್ಯಾಪಾರ ಮುಗೀತು, ಇಷ್ಟಾದ ವಡ ಹಂಚಲಿಕ್ಕೆ ರೆಡಿ, ಉದ್ದಿನ ವಡ ಹಂಚಲಿಕ್ಕೆ ರೆಡಿ, ಇಡ್ಲಿ ದೋಸೆ ಕಿಮತ್ರ ಪರಿಶಿಷ್ಯತೆ, ವಾಟ್ ವ್ಯಾಲ್ಯೂ ದಿಸ್ ಬಾಡಿ ಹ್ಯಾಸ್ ಗಾಟ್, ಏನು ಬೆಲೆ ಇದೆ ಈ ಶರೀರಕ್ಕೆ. ರಾಜನಾಗಿರ್ಬೋದು, ಪ್ರಜಾ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಕಂತ್ರಿ ಆಗಿರ್ಬೋದು, ಏನಿದೆ ಬೆಲೆ ಇವನಿಗೆ? ಇವನ ಮೆರವಣಿಗೆ ಎಲ್ಲಿವರೆಗೂ ಅಂದರೆ ಅವನಿರುವವರೆಗೂ. ಅವನೇ ಸಡಿಲಿಸಿಕೊಂಡು ಕಳಚಿ ಹೋದ ಮೇಲೆ ಇವನಿಗೆಲ್ಲಿದೆ ಬೆಲೆ? ಇವನು ಇವಳು ಯಾರು ಕೇರ್ ಮಾಡ್ತಾರೆ ಇವನು? ಜ್ಞಾನಿಯ ಲಕ್ಷಣಗಳನ್ನು ಹೇಳುವಾಗ ಈ ಮಾತನ್ನು ಸ್ಪಷ್ಟಪಡಿಸ್ತಾರೆ. ದೇಹವು ಜೀವಿಸಿ ಇರುವಾಗಲೇ ಈ ದೇಹಕ್ಕೆ ಏನೂ ಬೆಲೆ ಇಲ್ಲ ಅಂತ ಯಾವನು ತಿಳಿದಾನೋ ಅವನೇ ಜ್ಞಾನಿ. ಗೌರವ, ಮರ್ಯಾದೆ, ಪೀಠ, ಜಗತ್ಪೀಠ, ಜಗದ್ಗುರು, ಮಠ, ಅರೆ ಕ್ಯಾ ವ್ಯಾಲ್ಯೂ ಆ ಇಸ್ಕೆಲಿ, ಏನದು? ಸಾಧು ಆಗಿದೆಯಾ? ನಾಲ್ಕು ಮಾತು ಅರ್ಥ ಮಾಡಿಕೊ, ನಾಲ್ಕು ಮಾತು ತಿಳಿಸಿ ಹೇಳು, ನಾಲ್ಕು ಹೊತ್ತು ಊಟ, ನಾಲ್ಕು ಹೊತ್ತಲ್ಲ ಸಾರಿ, ಹಸಿವಾದಾಗ ಒಂದು ಹೊತ್ತು ಕರತಲ ಭಿಕ್ಷಾ, ಭಗವತಿ ಭಿಕ್ಷಾನ್ ದೇಹಿ ಕೇಳು. ಈ ಭಾರತ ದೇಶದಲ್ಲಿ ಸಾಧುವಿಗೆ ಊಟದ ಕೊರತೆ ಎಂದೂ ಇಲ್ಲ. ನೀ ಕೇಳಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ, ಬಾಯಿ ಬಿಟ್ಟು ಕೇಳ, ನಿನಗೆ ಸಿಗುತ್ತದೆ. ಹೆಚ್ಚಿಗೆ ಸಿಕ್ಕರೆ ನಾಲ್ಕು ಮಂದಿಗೆ ಹಂಚು, ಇನ್ನೂ ಹೆಚ್ಚು ಸಿಕ್ಕರೆ 100 ಮಂದಿಗೆ ಹಂಚು, ಇನ್ನೂ ಹೆಚ್ಚಿಗೆ ಸಿಕ್ಕರೆ 10,000 ಮಂದಿಗೆ ಹಂಚು. ಶಿವಕುಮಾರ ಸ್ವಾಮಿಗಳು ಮಾಡಿದಂಗೆ ಹಂಚು, ಅನ್ನದಾಸೋಹ ಮಾಡು, ಜ್ಞಾನದಾಸೋಹ ಮಾಡು. ಈ ಶರೀರ ಇರೋ ತನಕ ಇದನ್ನು ಉಪಯೋಗಿಸು, ಆದರೆ ಇದರ ಶರೀರದ ಯಜಮಾನ ನೀನಲ್ಲ, ಈ ಶರೀರವು ನಿನಗೆ ಸೇರಿಲ್ಲ, ಬಿಟ್ಟುಬಿಡೋದನ್ನು. ಬಿಟ್ಟಾಗ ಏನು ಉಳಿತದೆ? ಏನೂ ಇಲ್ಲ, ಏನೇನೂ ಇಲ್ಲ. ನ ಕಿಂಚನ ಪರಿಶಿಷ್ಯತೆ ಅತ್ರ ದೇಹಿ ಪುರಸ್ವಾಮಿ ದ್ರವಣೇ, ಪುರಸ್ವಾಮಿ ವಿದ್ರವಣೇ ಇವ ಪುರವಾಸಿನ ಯಸ್ಯ ಆತ್ಮನಃ ಉಪಗಮೇ, ಆತ್ಮನಃ ಅಪಗಮೇ ಕ್ಷಣಮಾತ್ರಾತ್ ಕಾರ್ಯಕರಣ ಕಲಾಪರೂಪಂ. ಸರ್ವಂ ಇದಂ ಹತಬಲಂ ವಿಧ್ವಸ್ತಂ ಭವತಿ ವಿನಷ್ಟಂ ಭವತಿ ಸಹ ಅನ್ಯಃ ಸಿದ್ಧಃ ಆತ್ಮ. ಪುರಸ್ವಾಮಿ ವಿದ್ರವಣೆ, ಅರಸನು ತನ್ನ ದೇಶವನ್ನೇ ಬಿಟ್ಟು ಹೋದ ಮೇಲೆ ಪುರವಾಸಿನ ಆ ಪುರದ ಜನರು ಯಸ್ಯ ಆತ್ಮನಃ ಅಪಗಮೆ, ತಮ್ಮ ಆತ್ಮನೇ ಹೊರಟು ಹೋದ್ಮೇಲೆ ಇನ್ನೇನು ಮಾಡ್ತಾರೆ, ಕ್ಷಣ ಮಾತ್ರ ಒಂದು ಕ್ಷಣ ಕಾಲದಲ್ಲಿ ಕಾರ್ಯ ಕರಣ ಕಲಾ ರೂಪ ಕಲಾಪ ರೂಪಂ ಸರ್ವಂ ಇದಂ ಹತಬಲಂ, ಹತಾಶರಾಗಿ ವಿಧ್ವಂಸ್ತಂ ಎಲ್ಲವನ್ನು ಕಳ್ಕೊಂಡು ನಷ್ಟಗೊಂಡು ವಿನಷ್ಟಂ ಭವತಿ ಇದ್ದರೆ. ಆದ್ದರಿಂದ ಅವನಿದ್ದರೆ ಇದೆಲ್ಲವೂ, ಅವನಿಲ್ಲ ಹೋದರೆ ಹೋದರೆ ಇವು ಯಾವಕ್ಕೂ ಏನು ಬೆಲೆ ಇಲ್ಲ ಅನ್ನುವುದು ನಮಗೆ ಕಂಡು ಬರುತ್ತದೆ. ಇದು ಆಗಿನ ಕಾಲ. ಈಗಿನ ಕಾಲ ಹೆಂಗದ ನೋಡ್ರಿ, ಪುರ ಇದೊಂದು ಪುರ, ಇಲ್ಲಿರೋ ತನಕ ಅಲ್ಲಲ್ಲಲ್ಲಲ್ಲಲ್ಲ ಇರ್ತಾರೆ. ಇಲ್ಲಿಂದ ಸ್ವಾಮಿ ವಾದ ಅಂತ ಗೊತ್ತಾದ ತಕ್ಷಣನೇ, ವಾದ ಅಂತ ಗೊತ್ತಾದ ತಕ್ಷಣನೇ ಮೊದಲನೇದು ನೀವೆಲ್ಲರೂ ಖಾಲಿ ಮಾಡಿ ಹೋಗ್ತೀರಿ, ಏನು ಮಾಡ್ತೀರಿ ಇದ್ಕೊಂಡಿರಿ. ಆ ನಂತರ ಏನಾಗ್ತದೆ, ಅವರೆಲ್ಲ ಖಾಲಿ ಮಾಡಬೇಕಲ್ಲ ಊರು ಮಂದಿ, ಅವ್ರು ಯಾಕ್ರಿ ಮಾಡ್ತಾರೆ, ಅವ್ರು ಇದನ್ನು ಹಂಚ್ಕೋತಾರೆ. ನಾ ಇಲ್ಲಿ ಮೇವು ಹಾಕ್ತೀನಿ, ನಾ ಇಲ್ಲಿ ಹೊಟ್ಟೆ ಹಾಕ್ತೀನಿ, ನಾ ಇಲ್ಲಿ ದನ ಕಟ್ತೀನಿ. ಈ ಪುರಸ್ವಾಮಿ ಹೋದ ಮೇಲೆ ಪುರಕ್ಕೆ ಏನು ಬೆಲೆ, ಯಾರು ಕೇರ್ ಮಾಡ್ತಾರೆ? ಇದು ತನಕ ಎಲ್ಲ ಚಂದ ರೀ. ಅದಕ್ಕೆ ಅವರು ಒಂದೇ ಮಾತನ್ನು ಹೇಳಿಬಿಡ್ತಾರೆ, ವಿಧ್ವಸ್ತಂ ಭವತಿ ವಿನಷ್ಟಂ ಭವತಿ. ಆದ್ದರಿಂದಾಗಿ ಆತ್ಮ ಶರೀರಾತ್ ಅನ್ಯಃ ಸಿದ್ಧ, ಆತ್ಮನು ಶರೀರ ಹೊರತುಪಡಿಸಿ ಬೇರೆ ಇದ್ದಾನೆ ಅಂತ ಸಿದ್ಧವಾಗ್ತದೆ. ಶರೀರದಲ್ಲಿದ್ದಾನೆ, ಅದರ ಶರೀರದಿಂದ ನಿರ್ಲಿಪ್ತನಿದ್ದಾನೆ. ಕರ್ಮದಲ್ಲಿದ್ದಾನೆ, ಕರ್ಮದಿಂದ ನಿರ್ಲಿಪ್ತನಿದ್ದಾನೆ. ಎಲ್ಲ ಕಾರ್ಯಕಲಾಪಗಳಲ್ಲಿ ಆತ್ಮನೇ ಇದ್ದಾನೆ, ಆದರೆ ಆ ಕಾರ್ಯಕಲಾಪಗಳಿಂದ ನಿರ್ಲಿಪ್ತನಿದ್ದಾನೆ. ಅವನಿಗೆ ಇವು ಹಾವುಗಳ ಯಾವ ಅಂಟು ಇಲ್ಲ ಅಂತ ಈ ಒಂದು ಶ್ಲೋಕದಲ್ಲಿ ಸಿದ್ಧವಾಗ್ತದೆ. ಅದನ್ನು ಮತ್ತೆ ಮುಂದುವರ್ಸಿ ಹೇಳ್ತಾರೆ, ಸ್ಯಾತ್ ಮತಂ ಪ್ರಾಣ ಅಪಾನಾದಿ ಅಪಗಮಾದೇವ ಇದಂ ವಿಧ್ವಸ್ತಂ ಭವತಿ ನತು ತದ್ವ್ಯತಿರಿಕ್ತ ಆತ್ಮ ಅಪಗಮಾತ್ ಪ್ರಾಣಾದಿಭಿಃ ಏವ ಹಿ ಮರ್ತ್ಯಃ ಜೀವತಿ ಇತಿ ನ ಏತದಸ್ತಿ. ಎರಡು ಸಂಗತಿಗಳು ಈ ಶರೀರದ ವಿಚಾರದಲ್ಲಿ, ಎರಡು ಸಂಗತಿಗಳು. ಪ್ರಾಣಾದಿಗಳಿಂದ ಈ ಶರೀರವು ಉಳಿದಿದೆಯೋ, ಆತ್ಮನಿಂದಾಗಿ ಈ ಶರೀರವು ಉಳಿದಿದೆಯೋ. ಆತ್ಮ ಬಿಟ್ಟು ಹೋಗ್ತದೋ ಏನು ಪ್ರಾಣ ಬಿಟ್ಟು ಹೋಗ್ತದೆ, ಆದ್ದರಿಂದ ಪ್ರಾಣದಿಂದಾಗಿ ಶರೀರಿದೆ. ಎರಡಕ್ಕೂ ಹೂ ಅಂತಿರಲ್ಲ, ಆತ್ಮನಿಂದಾಗಿ ಶರೀರಿದೆ ಅಂತ ಹೂ ಅಂದ್ರಿ, ಪ್ರಾಣದಿಂದಾಗಿದೆಯೋ ಅಂದ್ರೆ ಅದಕ್ಕೆ ಹೂ ಅಂತೀರಿ. ಅದನ್ನು ಕ್ಲಿಯರ್ ಮಾಡ್ತಾರೆ. ಪ್ರಾಣ ಕ್ರಿಯೆಗಳು ನಿಂತಾಗ ಶರೀರದಿಂದ ಕಳಚಿತು ಅಂತ ಅರ್ಥ. ಆತ್ಮ ಬಿಟ್ಟು ಹೋಗಿಲ್ಲ ಅಂತ ಅರ್ಥ ಅಲ್ಲ. ಆತ್ಮ ಬಂದಿಲ್ಲ, ಆತ್ಮ ಬಿಟ್ಟು ಹೋಗಿಲ್ಲ. ಆತ್ಮನಿಗೆ ಒಂದು ಉಪಾಧಿ ಪ್ರಾಪ್ತವಾಗಿತ್ತು. ಪ್ರಾಣಾದಿ ಕ್ರಿಯೆಗಳಿಂದ ಕೂಡಿದ, ಮನಸ್ಸು ಬುದ್ಧಿ ಇಂದ್ರಿಯಗಳಿಂದ ಕೂಡಿದ ಒಂದು ಉಪಾಧಿ ಆತ್ಮನಿಗೆ ಪ್ರಾಪ್ತವಾಗಿತ್ತು. ಅವಿದ್ಯೆಯಿಂದಾಗಿ, ಅಜ್ಞಾನದಿಂದಾಗಿ ಆ ಉಪಾಧಿ ಕಳಚೋಯ್ತು. ಆವಾಗ ಈ ಸ್ಥೂಲ ಉಪಾಧಿಯು ಕೂಡ ಏನಾಯಿತು, ಧ್ವಂಸವಾಯಿತು. ಅದು ಸೂಕ್ಷ್ಮ ಉಪಾಧಿ, ಇದು ಸ್ಥೂಲ ಉಪಾಧಿ. ಇದರಲ್ಲಿ ಸ್ಯಾತ್ ಮತಂ, ನಮ್ಮದೊಂದು ಅಭಿಪ್ರಾಯ ಏನು ಅಂದರೆ, ಪ್ರಾಣ ಅಪಾನಾದಿ ಅಪಗಮಾದೇವ, ಪ್ರಾಣ ಕ್ರಿಯೆಗಳು ಎಲ್ಲವೂ ಇಲ್ಲಿಂದ ಹೊರಟು ಹೋದ ನಂತರ ಇದಂ ವಿಧ್ವಸ್ತಂ ಭವತಿ, ಈ ಶರೀರವು ಧ್ವಂಸವಾಗುತ್ತದೆ. ಇದು ಎಲ್ಲರೂ ಒಪ್ಪಬೇಕಾದದ್ದು, ವ್ಯಾಪಕವಾಗಿ ಇದು ಅನುಭವಕ್ಕೆ ಬರ್ತದೆ. ನತು ತದ್ ವ್ಯತಿರಿಕ್ತ ಆತ್ಮ ಅಪಗಮಾತ, ಅದನ್ನು ಬಿಟ್ಟುಕೊಟ್ಟು ಆತ್ಮ ಬಿಟ್ಟು ಹೋಗ್ತದೆ ಅನ್ನೋದು ಪ್ರಶ್ನೆನೇ ಬರುವುದಿಲ್ಲ. ಇಲ್ಲಿ ಏನು ಕಂಡು ಬರುತ್ತದೆ, ಶಾಖ ತಣ್ಣಗಾಗಿದೆ, ವಾಯು ನಿಂತು ಹೋಗಿದೆ, ಅನುಭವಕ್ಕೇನು ಬರ್ತದೆ, ಆತ್ಮ ಬಿಟ್ಟು ಹೋಗಿದೆ ಅಂತ ಬರ್ತದ, ಏನು ಪ್ರಾಣಕ್ರಿಯೆಗಳು ನಿಂತಿವೆ ಅಂತ ಅನುಭವಕ್ಕೆ ಬರ್ತದೆ. ಹಾಂ, ಅದಕ್ಕೆ ಅವರು ಒಂದು ಡೌಟ್ ಎತ್ಕೋತಾರೆ, ಪ್ರಾಣಕ್ರಿಯೆಗಳು ನಿಂತಿದ್ದರಿಂದಾಗಿ ಈ ಶರೀರವು ವಿಧ್ವಂಸವಾಗಿದೆಯೇ ವಿನಃ ತತ್ ವ್ಯತಿರಿಕ್ತ ಆತ್ಮ ಅಪಗಮಾತ ನ, ಹೊರತುಪಡಿಸಿ ಆತ್ಮನ ಬಿಟ್ಟು ಹೋಗ್ತಾನೋ ಪ್ರಶ್ನೆ ಇಲ್ಲ. ಪ್ರಾಣಾದಿಭಿರೇವ ಹಿ ಮರ್ತ್ಯ ಜೀವತಿ ಇತಿ, ಪ್ರಾಣಾದಿಗಳಿಂದಾಗಿ ಈ ಮನುಷ್ಯನು ಜೀವಂತ ಇರ್ತಾನೆ. ಪ್ರಾಣಗಳು ಇಲ್ಲ ಅಂದರೆ ಈ ಮನುಷ್ಯನು ಜೀವಂತ ಇಲ್ಲ, ಸತ್ತ. ನಮಗೊಂದು ಪ್ರಶ್ನೆ ಇದೆ, ನಿಮಗೇನು ಅನ್ನಿಸ್ತದೆ ಅಂತ ಒಂದು ಸಂದೇಹವನ್ನು ಎತ್ಕೊಂಡಾಗ ಅವ್ರು ಹೇಳ್ತಾರೆ, ನ ಏತದಸ್ತಿ, ಏತದ್ ನಸ್ತಿ, ನಿನ್ನ ಈ ಹೇಳಿಕೆ ಸರಿಯಲ್ಲ. ಏಕೆಂದರೆ ನ ಪ್ರಾಣೇನ ನಾಪಾನೇನ, ನ ಪ್ರಾಣೇನ ನಾಪಾನೇನ ಮರ್ತ್ಯ ಜೀವತಿ ಕಶ್ಚನ, ಇತರೇಣ ತು ಜೀವಂತಿ ಯಸ್ಮಿನ್ ಏತಾ ಉಪಾಶ್ರಿತೌ, ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ ಏತಾ ಉಪಾಶ್ರಿತೌ. ಪ್ರಾಣದಿಂದಲೇ ಆಗಲಿ ಅಪಾನದಿಂದಲೇ ಆಗಲಿ, ಇನ್ನು ಉಳಿದಿದ್ದೆಲ್ಲ ಹೊಟ್ಟೆ ಹಾಕ್ಕೊಳ್ರಿ, ವ್ಯಾನ ಉದಾನ ಸಮಾನ ಅವನ್ನೆಲ್ಲ ಹೊಟ್ಟೆ ಹಾಕ್ಕೊಳ್ರಿ, ಎಟ್ಸೆಟ್ರಾ ಆದಿ ಅಂತ ಹಾಕ್ಕೊಂಬಿಟ್ರೆ ಮುಗಿದಿತ್ತು. ಪ್ರಾಣ ಅಪಾನ ಆದಿ ಇವುಗಳಿಂದ ಯಾವ ಮರ್ತ್ಯನೂ ಜೀವಿಸಿ ಇರುವುದಿಲ್ಲ. ಮರ್ತ್ಯ ಕಶ್ಚನ ನ ಜೀವತಿ, ಯಾವ ಮನುಷ್ಯನು ಪ್ರಾಣ ಅಪಾನಗಳಿಂದ ಜೀವಂತ ಇಲ್ಲ. ನಾವೇನೋ ಜೀವಂತ ಇದ್ದದ್ದಾದರೆ ಪ್ರಾಣ ಅಪಾನಗಳಿಂದ ನಾವು ಜೀವಂತ ಇಲ್ಲ. ಭಾರಿ ಚಂದದ ಟ್ರಿಕ್ಕಿ ಅಂತ ಸ್ಥೂಲವಾಗಿ ಹಾಗೆ ಅನ್ನಿಸ್ತದೆ. ಪ್ರಾಣಪಾನ ವ್ಯಾನ ಉದಾನ ಸಮಾನ ಪ್ರಾಣಕ್ರಿಯೆಗಳಿಂದಾಗಿ ಈ ಶರೀರ ಬದುಕಿದೆ, ನಾವೆಲ್ಲ ಇದ್ದೀವಿ, ನಾವೆಲ್ಲ ಇದ್ದೀವಿ ಅಂತ ಸ್ಥೂಲವಾಗಿ ಅನ್ನಿಸ್ತದೆ. ಇವುಗಳಿಂದಾಗಿ ನಾವಿಲ್ಲ, ಮತ್ತು ಏತರಿಂದಾಗಿದ್ದೀವಿ, ಇವುಗಳು ಯಾರನ್ನು ಆಶ್ರಯಿಸಿಕೊಂಡಿವೆ ಅಂತ ನೋಡಬೇಕು. ಏಕೆಂದರೆ ಇವು ಕೂಡ ಜಡ, ಪ್ರಾಣಾಪಾನಗಳು ಕೂಡ ಜಡ, ಇವಕ್ಕೆ ಚೈತನ್ಯ ಕೊಟ್ಟದ್ದು ಯಾರು? ಎಲ್ಲಿಂದ ಈ ಚೈತನ್ಯ ಬಂದಿದೆ? ತೌ ದ್ವಿವಚನ ಹಾಕಿದ್ದಾರೆ, ಪ್ರಾಣ ಅಪಾನೌ ಅಂತ ಅರ್ಥ. ಪ್ರಾಣ ಅಪಾನೌ ಏನಾದ್ರೂ ತೌ ಅವ್ರು ಹೇಳ್ತಾರೆ, ಯಸ್ಮಿನ್ ಏತೌ ಉಪಾಶ್ರಿತೌ. ಎರಡನೇ ಸಾಲ ಬರ್ತಾನೆ ನೋಡಿ, ಯಸ್ಮಿನ್ ಏತೌ ಉಪಾಶ್ರಿತೌ. ಸಂಧಿ ಬಿಡಿಸ್ಕೊಡ್ರಿ, ಏತೌ ಉಪಾಶ್ರಿತೌ, ಇವು ಎರಡು ಯಾರನ್ನ ಆಶ್ರಯಿಸಿವೆ? ಅವರಿಂದಾಗಿ ಈ ಶರೀರ ಉಳಿದಿದೆ. ಅವರಿಂದಾಗಿ ಈ ಶರೀರವು ಕಳಿಸ್ತದೆ. ಪ್ರಾಣದಿಂದಾಗಲಿ ಅಪಾನದಿಂದಾಗಲಿ ಮನುಷ್ಯನು ಜೀವಂತ ಇಲ್ಲ. ಇತರೇಣದ ಜೀವಂತಿ, ಬೇರೆ ಇನ್ನು ಯಾವುದನ್ನು ಆಶ್ರಯಿಸಿಕೊಂಡು ಜೀವಂತ ಇರ್ತಾನೆ, ಅದು ಯಾವುದು ಅಂತಂದರೆ ಯಸ್ಮಿನ್ ಏತೌ ಉಪಾಶ್ರಿತೌ. ಯಾವುದರಲ್ಲಿ ಇವು ಎರಡೂ ಆಶ್ರಯ ಹೊಂದಿವೆಯೋ, ಇವೆರಡು ಅಂದರೆ ಪ್ರಾಣಾಪಾನಗಳು ಸೂಚಕವಾಗಿ ಒಂದು ಲೆಕ್ಕಕ್ಕೆ ತೋರಿಸ್ತಾರೆ ಪ್ರಾಣಾಪಾನ ಅಂಥೇಳಿ. ಪ್ರಾಣಪಾನ ವ್ಯಾನ ಉದಾನ ಸಮಾನ ಎಲ್ಲವೂ ಸೇರಿಸಿಕೊಂಡು ಅವು ಆತ್ಮನನ್ನು ಆಶ್ರಯಿಸಿಕೊಂಡು ಇವೆ ಅಂತ ಡೈರೆಕ್ಟಾಗಿ ಹೇಳಿಲ್ಲ. ಅವರು ನಾವು ಪ್ರಶ್ನಾರ್ಥಕ ಕೇಳಿದ್ದಾರೆ, ಏನನ್ನು ಆಶ್ರಯಿಸಿಕೊಂಡು ಇವು ಚೈತನ್ಯವನ್ನು ಹೊಂದಿವೆ? ಭಾಷ್ಯ, ನ ಪ್ರಾಣೇನ ನ ಅಪಾನೇನ ಚಕ್ಷುರಾದಿನ ವಾ ಮರ್ತ್ಯಃ ಮನುಷ್ಯಃ ದೇಹವಾನ್ ಕಶ್ಚನ ಜೀವತಿ. ನ ಪ್ರಾಣೇನ ನ ಅಪಾನೇನ ನ ಚಕ್ಷುರಾದಿನ, ಕಣ್ಣು ಕಿವಿ ಮೂಗು ನಾಲಿಗೆ ಇಂದ್ರಿಯಗಳಿಂದಾಗಿ ಪ್ರಾಣ ಅಪಾನ ಕ್ರಿಯೆಗಳಿಂದಾಗಿ ಮನುಷ್ಯ ಕಶ್ಚನ ನ ಜೀವತಿ, ಅವನು ಯಾವತ್ತಿಗೂ ಜೀವಂತ ಉಳಿದಿಲ್ಲ. ಇವುಗಳಿಂದಾಗಿ ನಾವು ಜೀವಂತ ಇಲ್ಲ, ಅವನು ಅಂದರೆ ನಾವು ಅಂದ್ಕೊಡ್ರಿ, ನಾವು ಇವುಗಳಿಂದಾಗಿ ಜೀವಂತ ಇಲ್ಲ. ಯಾವುಗಳಿಂದಾಗಿ? ಕಣ್ಣು ಕುಯಿ ಮೂಗು ನಾಲಿಗೆ ಇಂದ್ರಿಯಗಳಿಂದಾಗಿ ಆಗಲಿ, ಪ್ರಾಣಪಾನ ವ್ಯಾನ ಉದಾನ ಸಮಾನ ಕ್ರಿಯೆಗಳಿಂದಲೇ ಆಗಲಿ ನಾವು ಜೀವಂತ ಉಳಿದಿಲ್ಲ. ಹಾಂ, ನ ಕೋಪಿ ಜೀವತಿ. ಅವಶ್ಯಕತೆ ಇಲ್ಲ, ನನಗೆ ಲೈಟ್ ಅವಶ್ಯಕತೆ ಇಲ್ಲ. ನ ಕೋಪಿ ಜೀವತಿ ನ ಹೀಶಾಂ ಪರಾರ್ಥಾನಾಂ ಸಂಹತಿ ಅಕಾರಿತ್ವಾತ್ ಜೀವನ ಹೇತುತ್ವಂ ಉಪಪದ್ಯತೆ. ಇವು ಸ್ವತಃ ಪರಾರ್ಥವಾಗಿ ಇವೆ. ಹೌದು, ಈಶಾಂ ಪರಾರ್ಥಾನ, ಇನ್ನೊಬ್ಬರಿಗಾಗಿ ಇವು ಇವೆ. ಮತ್ತು ಬರೀ ಇವೆ ಇಷ್ಟೇ ಅಲ್ಲ, ಸಂಹತಿ ಕೂಡಿಕೊಂಡಿವೆ, ಸಹಬಾಳ್ವೆ ಮಾಡ್ತವೆ. ಯಾವು? ಇಂದ್ರಿಯಗಳು, ಪ್ರಾಣಪಾನಗಳು ಸಹಬಾಳ್ವೆ ಮಾಡುತ್ತವೆ. ಕಣ್ಣು ಕಿವಿ ಮೂಗುಗಳಿಗೆ ಸಹಕಾರ ಕೊಡ್ತದೆ. ಕಿವಿ ಮೂಗುಗಳು ಮೂಗಂತೂ ಎಲ್ಲರಿಗೂ ಸಹಕಾರ ಕೊಡಲೇಬೇಕು, ಪಾಪದ್ದು ಉಸಿರಾಟ ನಡಿಬೇಕಲ್ಲ. ಶ್ರವಣೇಂದ್ರಿಯ, ಅದರದ್ದೇನು ಕಡಿಮೆ ಕಾಂಟ್ರಿಬ್ಯೂಷನ್ನ, ಅದರದ್ದು ಭಾರಿ ದೊಡ್ಡ ಕೊಡುಗೆ. ಕಣ್ಣು, ಅದರದ್ದು ಭಾರಿ ದೊಡ್ಡ ಕೊಡುಗೆ. ಇವು ಎಂದಿಗೂ ನಾನೇ ಶ್ರೇಷ್ಠ ಅಂತ ಹೊಡೆದಾಡಿಲ್ಲ, ಜಗಳಾಡಿಲ್ಲ. ಈ ತಲೆ ಕಾಲಿಗೆ ಬೈದಿಲ್ಲ. ಬೀದರ್ ಚಿಕ್ಕಮಗಳೂರಿಗೆ ಬೈತದೆ ಬಹುಶಃ, ಅದು ಚಿಕ್ಕಮಗಳೂರು ಬೀದರಿಗೆ ಬೈತದೆ. ಬೀದರ್ ಅಂದರೆ ತಲೆ, ಚಿಕ್ಕಮಗಳೂರು ಅಂದರೆ ಕಾಲು. ಕರ್ನಾಟಕದ ತಲೆ ಎಲ್ಲದೆ ಅದಕ್ಕೆ ಬೀದರನ್ನು ಸಾಮಾನ್ಯ ಅಂತ ಅರ್ಥ ಮಾಡಬೇಡ್ರಿ. ಇಡೀ ಕರ್ನಾಟಕದ ಬುದ್ಧಿ ಇರೋದೇ ಇಲ್ಲಿ ಬೀದರ್. ಹಾಂ, ಅದೇನೋ ಸಿದ್ಧ ಮಾಡಿ ತೋರಿಸ್ತಾರೆ, ಕೆಲವೊಂದು ಹೆಸರು ತೊಗೋತಾರಪ್ಪ, ನಮಗೂ ಗೊತ್ತಿಲ್ಲ. ಅವ್ರ ಭಾರಿ ಮುತ್ಸದ್ದಿಗಳು ಅವರೆಲ್ಲ, ಅವರೆಲ್ಲ ಬೀದರ್ನವರು. ಇನ್ನು ಕರ್ನಾಟಕದ ಪಾದ ಎಲ್ಲವ ಚಿಕ್ಕಮಗಳೂರು, ಲೋಯೆಸ್ಟ್, ಅತ್ಯಂತ ಕೆಳಗಿನ ಪಟ್ಟಣ ಯಾವುದದು? ಚಿಕ್ಕಮಗಳೂರು ಅಂತ ಹೇಳ್ತಾರೆ. ಸೊ ಇವೆಲ್ಲ ಎಂದು ಜಗಳಾಡಿ ನೋಡ್ರಿ, ತಲೆ ಪಾದದ ಜೊತೆ, ಪಾದ ತಲೆ ಜೊತೆ, ಕಿವಿ ಕಣ್ಣಿನ ಜೊತೆ, ಇವು ಎಂದೆಂದು ಜಗಳಕ್ಕಾದಿಲ್ಲ. ಅಸಹಕಾರವನ್ನು ವೈ ವಾಂಟ್ ಅಂತೇಳಿ ಜಸ್ಟಿಸ್ ಅಂತ ಎಂದು ಅವು ಎಂದು ಏನು ಮಾಡಲಿಲ್ಲ, ಸ್ಟ್ರೈಕ್ ಮಾಡಲಿಲ್ಲ. ಎಲ್ಲರೂ ಹೃದಯದ ಕೊಡುಗೆಯನ್ನು ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ಹೃದಯದ ಕೊಡುಗೆಯನ್ನು ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಆ ಹೃದಯ ಈಗ ಆರ್ಟಿಫಿಷಿಯಲ್ ಹೃದಯ ಸಿಗ್ತದೆ. ಈ ಹೃದಯಕ್ಕೆ ಸಮಸ್ಯೆ ಇದೆ ಅಂದರೆ ಹೃದಯ ತೆಗಿತಾರೆ, ಬೇರೆ ಹೃದಯ ಹಾಕ್ತಾರೆ, ನಡೀತದೆ ಕೆಲಸ. ಆಫ್ಟರ್ ಹೃದಯ ಅಂದರೆ ಏನು? ಪಂಪಿಂಗ್ ಸ್ಟೇಷನ್. ಅದು ತಗೋತದೆ, ಶುದ್ಧ ಮಾಡ್ತದೆ, ಪಂಪ್ ಮಾಡ್ತದೆ, ತಗೋತದೆ, ಶುದ್ಧ ಮಾಡ್ತದೆ, ಪಂಪ್ ಮಾಡ್ತದೆ. ಆದರೆ ನಿಜವಾಗಿಯೂ ಶ್ರೇಷ್ಠವಾದಂತಹ ಅಂಗ ಯಾವುದಂದರೆ ಕಿಡ್ನಿ ಮತ್ತು ಲಿವರ್. ಇವು ನಮ್ಮ ದೇಹದ 99 ಭಾಗದ ಕಾರ್ಯಗಳನ್ನು ಮಾಡಲಿಕ್ಕೆ ಕಾರಣೀಭೂತವಾಗ್ತವೆ. ಆಗಲಿ, ಆ ಹೃದಯವಾಗಲಿ, ಆ ಲಿವರ್ ಕಿಡ್ನಿಗಳಾಗಲಿ, ಅವು ಎಂದೂ ಜಗಳಕ್ಕಾದಿಲ್ಲ, ಅವು ಎಂದೂ ಸ್ಟ್ರೈಕ್ ಮಾಡಿಲ್ಲ, ಅವು ಎಂದು ಮೇಲು ಕೀಳು ಎಂದು ಅವು ಸ್ಪರ್ಧೆ ಮಾಡಿಲ್ಲ. ಎಲ್ಲವೂ ಕೂಡ ತಮ್ಮ ತಮ್ಮ ಕಾರ್ಯ ಎಲ್ಲವೂ ಜಗಳಾಡದನ್ನು ಹೆಂಗೆ ಮಾಡ್ತಾ ಇವೆ ಸ್ವಾಮಿ? ನಮ್ಮ 3 ಮಂದಿ ಕೂಡ್ಕೊಂಡು ಇರಲಿಕ್ಕೆ ರೂಮ್ನಾಗ ಆಗೋದಿಲ್ಲ. ನಾನಾ ರೀತಿಯ ನಮಗೆ ಹೊಂದಾಣಿಕೆ ಆಗೋದಿಲ್ಲ. ಆದರೆ ಅವ್ರು ಹೆಂಗೆ ಮಾಡ್ತಾರೆ ಅದನ್ನೆಲ್ಲ? ಅವರು ತಮಗಾಗಿ ಅಲ್ಲಿ ಜೀವಂತ ಇಲ್ಲ, ತಮಗಾಗಿ ಅವು ಏನೂ ಮಾಡ್ತಾ ಇಲ್ಲ. ಅವ್ರು ಯಾರಿಗಾಗಿ ಮಾಡ್ತವೆ? ಸ್ವಾಮಿ ಒಡೆಯ ಸ್ವಾಮಿಗಾಗಿ ಮಾಡ್ತಾ ಇವೆ. ಆ ಸ್ವಾಮಿಗಾಗಿ ಮಾಡ್ತಾ ಇರೋದರಿಂದ ಜಗಳನೇ ಬರೋದಿಲ್ಲ. ಯಾವಾಗ ನನಗೆ ಅಂತ ಬರ್ತದೆ ಬುದ್ಧಿ, ಆವಾಗ ಜಗಳ ಶುರು ಆಗ್ತದೆ. ಒಡೆಯನಿಗಾಗಿ ಮಾಡ್ತಾ ಇದ್ದೀವಿ, ದ್ಯಾಟ್ಸ್ ಇಟ್. ನೀ ಮಾಡೋದು, ಕಣ್ಣು ಮಾಡೋದು ಅದೇ ಸ್ವಾಮಿಗೆ, ಈ ಕಿವಿ ಮಾಡೋದು ಅದೇ ಸ್ವಾಮಿಗೆ, ಪ್ರಾಣ ಅಪಾನಗಳು ಅದೇ ಸ್ವಾಮಿಗೆ, ಎಲ್ಲ ಕ್ರಿಯೆಗಳು ಆ ಸ್ವಾಮಿಗಾಗಿ ಮಾಡ್ತಾ ಇರೋದ್ರಿಂದ ಆ ಸ್ವಾಮಿಗೆ ಸ್ವಾಮಿಗೆ ಸ್ವಾಮಿಗೆ ಅಂತ ಭಾವದಲ್ಲಿ ತಮ್ಮ ಎಲ್ಲ ಏನು ಕುಂದು ಕೊರತೆಗಳನ್ನು ಅಲ್ಪತ್ವಗಳನ್ನು ಬದಿಗಿಟ್ಬಿಡ್ತಾರೆ. ಏನೂ ಅನಿಸಿದೆ ಅದು ಒಳ್ಳೆಯದು. ಇವಕ್ಕೇನೋ ಸ್ಪರ್ಧೆ ಗಿರ್ದೆ ಬಂತು ಅಂತಂದರೆ ಇಂದ್ರಿಯಗಳಿಗೆ ಸ್ಪರ್ಧೆ ಏನಾದರೂ ಪ್ರವೇಶ ಆಗಿಬಿಡ್ತು ಅಂತಂದರೆ ಎಲ್ಲ ನಾಶವಾಗಿ ಹೋಗ್ತದೆ ಶರೀರ. ಜೀವಂತ ಇರುವಾಗಲೇ ನಾಶವಾಗಿ ಹೋಗ್ತದೆ, ಸತ್ತ ಮೇಲೆ ಅಲ್ಲ. ಆದ್ದರಿಂದ ಮನುಷ್ಯ ಬದುಕು ಇರಲಿಕ್ಕೆ ಇಂದ್ರಿಯಗಳು ಕಾರಣವಲ್ಲ, ಪ್ರಾಣ ಅಪಾನಗಳು ಕಾರಣವಲ್ಲ. ಹಾಂ, ಮತ್ತು ಒಂದಕ್ಕೊಂದು ಸೇರಿಕೊಂಡಿವೆ ಅನ್ನುವಂಥದ್ದು ಅದು ಕೂಡ ಕಾರಣವಲ್ಲ. ಮುಂದೆ ಹೇಳ್ತ ಸ್ವಾರ್ಥೇನ ಅಸಂಹತೇನ ಪರೇಣ ಕೇನಚಿತ್ ಅಪ್ರಯುಕ್ತಂ ಸಂಹತಾನಾಂ ಅವಸ್ಥಾನಂ ನ ದೃಷ್ಟಂ ಗೃಹಾದೀನಾಂ ಲೋಕೇ. ಅವು ಸ್ವಾರ್ಥಗಳಿಂದಾಗಲಿ ಅಸಹಕಾರದಿಂದಾಗಲಿ ಅಪ್ರಯುಕ್ತವಾಗಿ ಆಗಲಿ ಇರುವಂಥದ್ದು ಸಂಹತಾನಾಂ ಅವಸ್ಥಾನಂ, ಅವು ಇರುವಂಥದ್ದು ಕೂಡಿಕೊಂಡಿರುವಂಥದ್ದು ನ ದೃಷ್ಟಂ, ಅವು ಸ್ವತಂತ್ರವಾಗಿ ಸ್ವಾರ್ಥದಿಂದ ಇವೆ ಅನ್ನುವಂಥದ್ದು ಕಂಡು ಬರುವುದಿಲ್ಲ. ನೋಡು ಕಂಡು ಬರ್ತದೇನು? ಕಣ್ಣು ತನ್ನ ಸ್ವಾರ್ಥಕ್ಕೆ ತಾನಿದೆ ಅಂತ ಕಂಡು ಬರುವುದಿಲ್ಲ. ಇಂದ್ರಿಯಗಳು ತಮ್ಮ ಸ್ವಾರ್ಥಕ್ಕೆ ತಾವಿವೆ ಅಂತ ಕಂಡು ಬರುವುದಿಲ್ಲ. ಹೃದಯವು ತನ್ನ ಸ್ವಾರ್ಥಕ್ಕೆ ತಾನು ಪಂಪಿಂಗ್ ಮಾಡ್ತದೆ ಕಂಡು ಬರುವುದಿಲ್ಲ. ಸಿಂಪಲ್ ಮೋಟ್ರ್ ಹಚ್ತೀವಿ, ಆ ಮೋಟ್ರ್ ಸಂಪಿನಿಂದ ನೀರು ಹೇಳ್ಕೊತದೆ, ಯಾರಿಗಾಗಿ ಹೇಳ್ಕೊತದೆ? ತನಗಾಗಿ ಅಲ್ಲ. ನೀರನ್ನು ಎಸೀತದೆ ಯಾರಿಗಾಗಿ ಎಸೀತದೆ? ತನಗಾಗಿ ಅಲ್ಲ. ಎಲ್ಲನೂ ಹಂಗೆ ಇವು. ನಮಗೆಲ್ಲಿ ಎಲ್ಲಿಯೂ ಕೂಡ ಇವು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇವೆ ಅಂತ ನಮಗೆಲ್ಲೂ ಕಂಡು ಬರೋದಿಲ್ಲ. ಇವೆಲ್ಲ ಕೂಡ್ಕೊಂಡು ನೋಡ್ರಿ, ಕೂಡ್ಕೊಂಡ ಮೇಲೂ ಕೂಡ ಅವುಗಳಿಗೆ ಸ್ವಾರ್ಥ ಇಲ್ಲ. ಈ ಕೂಡ್ಕೊಂಡವುಗಳಲ್ಲಿ ನಾವು ಯಾವಾಗ ಕೂಡ್ಕೋತೇವಿ ಆವಾಗ ಎಲ್ಲ ಸ್ವಾರ್ಥ ಬರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಗೃಹಾದೀನ, ಒಂದು ಮನೆ. ಮನೆ ಅಂದರೆ ಏನಪ್ಪ? ನಾಲ್ಕು ಗೋಡೆ, ಮೇಲೆ ಛತ್ತು, ಕೆಳಗೊಂದು ನೆಲ, ಇದು ಮನೆ. ಒಂದು ಕಿಟಕಿ, ಒಂದು ಬಾಗಿಲು ಮಿನಿಮಮ್. ಈಗಿನ ಕಾಲಕ್ಕೆ ಮಿನಿಮಮ್ ಅಂತಂದರೆ ಒಂದು ಫ್ರಿಜ್ಜು, ಒಂದು ವಾಷಿಂಗ್ ಮಷೀನು, ಒಂದು ಟಿ ವಿ, ಇವೆಲ್ಲ ಮಿನಿಮಮ್. ಈಗ ನಾವು ಹಳೆಯ ಕಾಲದ ಮಿನಿಮಮ್ ಹೋಗೋಣ ಅಂತ. ಮನುಷ್ಯ ಗಾಳಿ ಬೆಳಕು ಮಳೆ ಚಳಿಯಿಂದ ಬದುಕಿ ಉಳಿದು ಗಾಳಿ ಬೆಳಕುಗಳನ್ನು ಪಡ್ಕೊಂಡು ರಿಲ್ಯಾಕ್ಸ್ ಆಗಿರಬೇಕು ಅಂತಂದ್ರೆ ಎಷ್ಟು ಬೇಕು ಅವನಿಗೆ? ನಾಲ್ಕು ಗೋಡೆ, ಒಂದು ಛತ್ತು. ಈ ಗೋಡೆ, ಛತ್ತು ಇತ್ಯಾದಿಗಳು ಯಾರಿಗಾಗಿ ಇವೆ? ಗೋಡೆ ತನಗಾಗಿ ತಾನು ಗೋಡೆ ಆಗಿಲ್ಲ, ಛತ್ತು ತನಗಾಗಿ ತಾನು ಛತ್ತಾಗಿಲ್ಲ, ಬಾಗಿಲು ತನಗಾಗಿ ತಾನು ಬಾಗಿಲಾಗಿಲ್ಲ. ಅದು ಎಲ್ಲವೂ ಕೂಡ್ಕೊಂಡು ಮನೆ ಅಂತಾಗಿದೆ. ಈ ಮನೆ ಯಾರಿಗಾಗಿದೆ? ಮನೆಯ ಒಡೆಯನಿಗೆ. ಹಾಗೆಯೇ ಎಲ್ಲವೂ ಕೂಡ ನ ದೃಷ್ಟಂ ಗೃಹಾದೀನಾಂ ಲೋಕೆ, ಇವೆಲ್ಲವೂ ಕೂಡ ತಮಗಾಗಿ ತಾವು ಸ್ವಾರ್ಥದಿಂದ ಇವೆ ಅನ್ನುವಂಥದ್ದು ನ ದೃಷ್ಟಂ, ಕಂಡು ಬರುವುದಿಲ್ಲ. ಇವೆಲ್ಲ ಯಾಕಾಗಿವೆ? ಮನೆಯಂತೆ ಇವು ಒಡೆಯನಿಗಾಗಿವೆ. ತಥಾ ಪ್ರಾಣಾದೀನಾಮಪಿ ಸಂಹತತ್ವಾತ್ ಭವಿತುಂ ಅರ್ಹತಿ. ಅತಃ ಇತರೇಣ ಏವ ಸಂಹತ ಪ್ರಾಣಾದಿ ವಿಲಕ್ಷಣೇ ನತು ಸರ್ವೇ ಸಂಹತಃ ಸಂತಃ ಜೀವಂತಿ ಪ್ರಾಣಾನ್ ಧಾರಯಂತಿ. ಅತಃ ಆದ್ದರಿಂದ ಇತರೇಣ ಏವ ಸಂಹತ ಪ್ರಾಣಾದಿ ವಿಲಕ್ಷಣೆ, ಇವೆಲ್ಲವನ್ನು ಬಿಟ್ಟುಕೊಟ್ಟು ಬೇರೆ ಇನ್ನೊಂದಿದೆ ಅಂತ ಸಿದ್ಧವಾಗುತ್ತದೆ. ಎಲ್ಲ ಇಂದ್ರಿಯಗಳು, ಎಲ್ಲ ಪ್ರಾಣಕ್ರಿಯೆಗಳು ಇವನ್ನು ಹೊರತುಪಡಿಸಿ ಬೇರೆ ಇನ್ನೊಂದು ಇದೆಯೇ? ಅತಃ ಇತರೇಣ ಏವ ಸಂಹತ ಪ್ರಾಣಾದಿ ವಿಲಕ್ಷಣೆ ನತ್ತು ಸರ್ವೇ ಸಂಹತಃ ಸಂತಃ ಜೀವಂತಿ ಪ್ರಾಣಾನ್ ಧಾರಯಂತಿ. ಅದು ಇಲ್ಲದೆ ಹೋದರೆ ಇವೆಲ್ಲವೂ ಕೂಡಿ ಇರುವ ಸಾಧ್ಯತೆ ಇಲ್ಲ. ಅರ್ಥ ಆಯಿತಾ? ಅದು ಇನ್ನೊಂದೇನೋ ಇದೆ. ಅದು ಇಲ್ಲದೆ ಹೋದಲ್ಲಿ ಇವೆಲ್ಲವೂ ಕೂಡಿ ಬಾಳ್ವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉದುರೋಗ್ತವ, ಚದುರೋಗ್ತವ. ಇನ್ನೊಂದಿದೆ, ಅದು ಏನಿರ್ಬೋದು? ಯಸ್ಮಿನ್ ಸಮ್ಮತ ಲಕ್ಷಣೇ ಆತ್ಮನಿ ಸತಿ ಪರಸ್ಮಿನ್ ಈತೌ ಪ್ರಾಣ ಅಪಾನೌ ಚಕ್ಷುರಾದಿಭಿಃ ಸಂಹತೌ ಉಪಾಶ್ರಿತೌ ಯಸ್ಯ ಅಸಂಹತಸ್ಯ ಅರ್ಥೇ ಪ್ರಾಣ ಅಪಾನಾದಿಃ ಸ್ವವ್ಯಾಪಾರಂ ಕುರ್ವನ್ ವರ್ತತೆ ಸಂಹತಃ ಸನ್ ಸ ತತಃ ಅನ್ಯಃ ಸಿದ್ಧಃ ಇತಿ ಅಭಿಪ್ರಾಯಃ. ಯಸ್ಮಿನ್ ಸಂಹತ ವಿಲಕ್ಷಣೆ, ಇವು ಕೂಡಿಕೊಂಡು ಏನು ಇವೆಯೋ ಇವುಗಳನ್ನು ಹೊರತುಪಡಿಸಿ ಆತ್ಮನಿ ಸತಿ ಅಪರಸ್ಮಿನ್ ಆತ್ಮನಿ ಸತಿ ಹೊರತುಪಡಿಸಿ ಇನ್ನೊಂದು ಆತ್ಮ ಅನ್ನುವಂಥದ್ದು ಇದ್ದದ್ದೇ ಆದರೆ ಆವಾಗ ಇವೆಲ್ಲವೂ ಆ ಆತ್ಮನನ್ನು ಆಶ್ರಯಿಸಿವೆ ಅಂತ ಸಿದ್ಧ ಆಗ್ತದೆ. ಇವೆಲ್ಲವೂ ಅಂದರೆ ಯಾವುದು? ಪ್ರಾಣ ಅಪಾನಂ ಚಕ್ಷುರಾದಿಭಿ ಸಂಹತೋ ಉಪಾಸಿತೋ, ಇವೆಲ್ಲವೂ ಕೂಡಿಕೊಂಡು ಆ ಆತ್ಮನನ್ನು ಆಶ್ರಯಿಸಿಕೊಂಡಿವೆ ಅಂತ ಸಿದ್ಧ ಆಗ್ತದೆ. ಯಸ್ಯ ಅಸಂಹತಸ್ಯ ಅರ್ಥೇ, ಆ ಆತ್ಮನು ಇವುಗಳಲ್ಲಿ ಕೂಡಿಕೊಂಡಿಲ್ಲ. ಇವೆಲ್ಲವೂ ಆತ್ಮನನ್ನು ಆಶ್ರಯಿಸಿವೆ, ಆತ್ಮನು ಇವುಗಳನ್ನು ಆಶ್ರಯಿಸಿಲ್ಲ, ಕೂಡಿಕೊಂಡಿಲ್ಲ. ಪ್ರಾಣಾದಿಗಳು ಆತ್ಮನನ್ನು ಆಶ್ರಯಿಸಿಕೊಂಡಿವೆ ವಿನಃ ಆತ್ಮನು ಇವುಗಳನ್ನು ಕೂಡಿಕೊಂಡಿಲ್ಲ. ಅರ್ಥ ಆಗಲಿಲ್ವೋ? ಆಕಾಶದಲ್ಲಿ ಎಲ್ಲವೂ ಆಶ್ರಯವನ್ನು ಹೊಂದಿವೆ ವಿನಃ ಆಕಾಶವು ಯಾವುದನ್ನೂ ಆಶ್ರಯ ಹೊಂದಿಲ್ಲ. ಕೊಳಕು ವಾಸನೆ, ಶುದ್ಧ ವಾಸನೆ, ಉತ್ತಮವಾದಂತಹ ಭವನ, ಗುಡಿಸಲು, ಇವೆಲ್ಲವೂ ಕೂಡ ಆಕಾಶವನ್ನೇ ಆಶ್ರಯಿಸಿವೆ. ಆಕಾಶವು ಭುವನವೂ ಅಲ್ಲ, ಆಕಾಶವು ಗುಡಿಸಲು ಅಲ್ಲ, ಆಕಾಶಕ್ಕೆ ಯಾವುಗಳ ಸಂಬಂಧವೂ ಇಲ್ಲ. ಮುಸುಕು ಆಕಾಶ ಅಂತೀವಿ, ಮಬ್ಬು ಆಕಾಶ ಅಂತೀವಿ, ಕೆಂಪು ಆಕಾಶ ಅಂತೀವಿ. ಆಕಾಶ ಕೆಂಪು ಆಗಿಲ್ಲ, ನೀಲಿನೂ ಆಗಿಲ್ಲ. ಈ ಪೃಥ್ವಿ ಮೇಲೆ ಒಂದು ಓಝೋನ್ ಅಂತ ಒಂದು ಲೇಯರ್ ಇದೆ. ವಾಸ್ತವಿಕವಾಗಿ ಇಲ್ಲಿ ಇದ್ದುಕೊಂಡು ನಾವು ನಕ್ಷತ್ರಗಳನ್ನು ನೋಡಿದಾಗ ಎಲ್ಲ ಕತ್ತಲೆಯಲ್ಲಿ ಫಳಫಳ ಅಂತ ಹೊಳಿತಾವೆಯೋ ಹಾಗೆ ಅಲ್ಲಿದ್ದುಕೊಂಡು ಈ ಪೃಥ್ವಿ ನೋಡಿದ್ಕೊಂಡು ಇದು ಹಾಗೆ ಫಳಫಳ ಹೊಳಿತದೆ. ಈ ಸುತ್ತಮುತ್ತಲು ಏನು ಬೆಳಕು ಅಂತ ಅಂತೀವಿ, ಈ ಬೆಳಕು ಅಲ್ಲಿ ಗೊತ್ತಾಗುವುದಿಲ್ಲ. ವಾಸ್ತವಿಕವಾಗಿ ಈ ಪೃಥ್ವಿ ಅನ್ನೋ ವಸ್ತು ಮಾತ್ರ ಸೂರ್ಯನ ಬೆಳಕಿನಲ್ಲಿ ಬೆಳಗುತ್ತದೆ. ಈ ಓಝೋನ್ ಲೇಯರ್ ಇದ್ದರಿಂದಾಗಿ ಇಲ್ಲಿಯವರೆಗೆ ಎಲ್ಲ ಬೆಳಕು ಅಂತ ಅನಿಸ್ತದೆ. ಅದನ್ನು ಸೂರ್ಯನ ಬೆಳಗಿಲ್ಲ, ಸೂರ್ಯನ ಅದನ್ನು ಬೆಳಗಿಲ್ಲ, ಈ ಪೃಥ್ವಿಯನ್ನು ಬೆಳಗಿದ್ದಾನೆ. ಹೇಗೆ ಅಂತಂದರೆ ಲೈಟ್ ಹಚ್ಚಿದಾಗ ಈ ಒಂದು ವಸ್ತು ಬೆಳಗುತ್ತದೆ. ಆ ಬೆಳಕಿನಲ್ಲಿ ಯಾವ ವಸ್ತು ಇದೆಯೋ ಆ ವಸ್ತು ಮಾತ್ರ ಬೆಳಗುತ್ತದೆ. ಹಾಗೆಯೇ ಆ ಸೂರ್ಯನ ಬೆಳಕಿನಲ್ಲಿ ಪೃಥ್ವಿ ಮಾತ್ರ ಬೆಳಗುತ್ತದೆ. ಇದು ಸ್ವಲ್ಪ ಒಂದು ಆಕಾಶದ ಒಂದು ತಿಳುವಳಿಕೆ ಇರಲಿ ನಿಮಗೆ. ಅದಕ್ಕೆ ಆಕಾಶ ಎಲ್ಲ ಕತ್ತಲೇ ಕಾಣಿಸ್ತದೆ ನಿಮಗೆ. ಯಾವಾಗ ಇದು ಇವು ರಾಕೆಟ್ಸ್ ಎಲ್ಲ ಹೋಗ್ತಾವೆ, ಅವ್ರು ತೋರಿಸ್ತಾರೆ ನಿಮಗೆ ಅಲ್ಲಿ ಏನು ನಡೀತಾ ಇದೆ ಅಂತ ತೋರಿಸ್ತಾರೋ, ಆವಾಗ ಆ ಕಿಟಕಿಯಿಂದ ಹೊರಗೆ ಆಗಿದೆ ಅಂತ ನೋಡ್ರಿ. ಸ್ವಲ್ಪ ಇವರು ಸೆಟಲೈಟ್ ಮಾನವರು ಏನು ಹೋಗ್ತಾರೆ, ಏನು ಚಾವಲಾ ಕಲ್ಪನಾ ಚಾವಲಾ ಇವರೆಲ್ಲ ಇನ್ಮೇಲೆ ಹೋಗಿದ್ರಲ್ಲ, ಅವ್ರ ಒಳಗಡೆ ಹಿಂಗೆ ಹರಾಡ್ತಿರ್ತಾರೆ, ತೇಲಾಡ್ತಿರ್ತಾರೆ, ತೂರಾಡ್ತಿರ್ತಾರೆ. ಅದು ವಾಯುಭಾರ ಕುಸಿತವಾಗಿರ್ತದೆ, ಝೀರೋ ಗ್ರಾವಿಟೇಷನ್ ಇರೋದ್ರಿಂದ ಹಾಗೆ ಮಾಡ್ತಿರ್ತಾರೆ. ಹಾಗೆ ಮಾಡ್ತಾ ಇದ್ದಾಗ ಆವಾಗ ಇವಾಗ ಕ್ಯಾಮ್ರಾ ಆ ಕಿಟಕಿ ಹೊರಗಿಂದ ತೋರಿಸ್ತದೆ. ಆ ಕಿಟಕಿ ಹೊರಗೆ ತೋರಿಸಿದಾಗ ಹೆಂಗಿರ್ತದೆ ನೋಡಿರಿ ನೀವು. ಯಾಕಪ್ಪ ಕತ್ತಲಿರಬೇಕು? ಸೂರ್ಯ ಇಡೀ ಜಗತ್ತಲ್ಲಿ ಬೆಳಗ್ತಾ ಇದ್ದಾನಲ್ಲ. ಹೇಳ ಸೂರ್ಯಮಂಡಲ ಬಿಟ್ಟು ಇಲ್ಲ ಇಲ್ಲ ಇಲ್ಲ, ಅದಿನ್ನೂ ಸೂರ್ಯಮಂಡಲದೊಳಗೆ ಅದು ಆ ರಾಕೆಟ್ಟು ಅದೇನು ಟೇಕ್ ಆಫ್ ಆಗಿದೆ, ಅದಿನ್ನೂ ಸೂರ್ಯಮಂಡಲದೊಳಗೆ ಇದೆ. ಅದು ಬುಧನ ಹತ್ರ ಇರ್ಬೋದು, ಗುರು ಹತ್ರ ಇರ್ಬೋದು, ಮಂಗಳ ಹತ್ರ ಇರ್ಬೋದು, ಚಂದ್ರನ ಹತ್ರ ಇರ್ಬೋದು, ಇಲ್ಲೇ ಇದೆ ಸೂರ್ಯಮಂಡಲದೊಳಗೆ ಇದೆ ಅದು. ಆದರೆ ಹೊರಗಡೆ ಎಲ್ಲ ಕತ್ತಲೆ, ಇಲ್ಲಿ ಹೆಂಗೆ ಹೊರಗೆ ಬೆಳಕದೆ, ಹಾಗಲ್ಲಿ ಬೆಳಕು ಕಾಣೋದಿಲ್ಲ. ಯಾಕೆ ಓಜೋನ್ ಲೇಯರ್ ಇಲ್ಲ? ಏನಲ್ಲಿ ಆ ವಿಮಾನ ಇದೆಯೋ, ಆಕಾಶಯಾನ ಏನಿದೆಯೋ, ಇಲ್ಲಿ ಹಾಗೆ ಅಲ್ಲಿಯೂ ಒಂದೊಳ್ಳೆ ಓಜೋನ್ ಇತ್ತು ಅಂತಂದರೆ ಒಳಗಿನವ್ರಿಗೆ ಹೊರಗೆ ಹೆಂಗೆ ಕಾಣಿಸ್ತದೆ? ಬೆಳಕು ಕಾಣಿಸ್ತದೆ. ಓಜೋನ್ ಲೇಯರ್ ಇಲ್ಲ. ಆ ಓಜೋನ್ ಇಲ್ಲದೆ ಹೋಯ್ತು ಅಂತಂದರೆ ಯಾವ ಗ್ರಹದ ಸುತ್ತಲೂ ಬೆಳಕಿರೋದಿಲ್ಲ. ಚಂದ್ರನ ಮೇಲೂ ಓಜೋನ್ ಇದೆ, ಹೀಗಾಗಿ ಚಂದ್ರನ ಹೊರಗೆ ಬೆಳಕಿರೋದು ಕಾಣಿಸ್ತದೆ. ಸ್ವಾಮಿ, ಎಲ್ಲ ಗ್ರಹಗಳು ಕಾಣಿಸ್ತವೆ ಅಂತ ಕಾಣಿಸ್ತದೆ, ಎಲ್ಲ ಗ್ರಹದ ಮೇಲೂ ಓಜೋನ್ ಇರಬಹುದು. ಓಜೋನ್ ಇದೆ ಅರ್ಥ ಅಲ್ಲಿ ಜೀವಿಸಿ ಇರುವ ಪ್ರಾಣಿಗಳವ ಅಥವಾ ಜೀವಿಗಳವ ಅಂತ ತಿಳಿದ್ರೆ ತಪ್ಪು. ಓಜೋನ್ ಏನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂದರೆ ಬೆಳಕಿಗೆ ಅವಕಾಶ ಮಾಡಿಕೊಡ್ತೀವಿ. ಅಲ್ಲೇನಾದರೂ ವ್ಯತ್ಯಾಸ ಆದರೆ ಆ ಗ್ರಹದ ಮೇಲೆ ಹವಾಮಾನದ ವ್ಯತ್ಯಾಸದಿಂದ, ವೈಪರೀತ್ಯದಿಂದಾಗಿ ನಾನಾ ರೀತಿಯಾದಂಥ ಅವಘಟನೆಗಳು, ಆಘಾತಗಳು ಆಗಬಹುದು. ಅದನ್ನು ನಾವು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ, ಇತ್ಯಾದಿ ಇತ್ಯಾದಿ. ಸೋ ಸೂರ್ಯನನ್ನು ಇವೆಲ್ಲವೂ ಅವಲಂಬಿಸಿವೆ ವಿನಃ ಸೂರ್ಯನು ಇವುಗಳನ್ನು ಅವಲಂಬಿಸಿಲ್ಲ. ಎಲ್ಲವೂ ಆಕಾಶವನ್ನು ಅವಲಂಬಿಸಿವೆ ವಿನಃ ಆಕಾಶ ಇವು ಯಾವುಗಳನ್ನು ಅವಲಂಬಿಸಿಲ್ಲ. ಹಾಗೆಯೇ ಇವೆಲ್ಲ ಕ್ರಿಯೆಗಳು ಇವೆಲ್ಲ ಆತ್ಮನನ್ನು ಆಶ್ರಯಿಸುವೆ ವಿನಃ ಇವು ಸ್ವತಂತ್ರವಾಗಿ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಹೌದೋ? ಯಸ್ಯ ಅಸಮ್ಮತಸ್ಯ ಅರ್ಥೇ ಪ್ರಾಣ ಅಪಾನಾದಿ ಸ್ವವ್ಯಾಪಾರಂ ಕುರುವನ್ ವರ್ತತೆ ಸಮ್ಮತಃ ಸಣ್ಣ ಸ ತತಃ ಅನ್ಯ ಸಿದ್ಧ ಇತಿ ಅಭಿಪ್ರಾಯ. ಆದ್ದರಿಂದ ಆತ್ಮನ ಇವುಗಳನ್ನು ಹೊರತುಪಡಿಸಿ ಬೇರೆ ಇದ್ದಾನೆ ಅಂತ ಸಿದ್ಧವಾಗ್ತದೆ. ಇವು ಅಸಮ್ಮತವಾಗಿ ನಡೆದೆ ಹೋದರೂ ಚಿಂತೆ ಇಲ್ಲ, ಇವು ನಡ್ಕೊಳ್ಳದೆ ಹೋದರೂ ಚಿಂತೆ ಇಲ್ಲ. ಸಮ್ಮತ, ಸಮ್ಮತ ಅಂದರೆ ಕೂಡಿಕೊಂಡು, ಅಸಮ್ಮತ ಅಂದರೆ ಕೂಡಿಕೊಳ್ಳದೆ. ಅಸಮ್ಮತವಾಗಿ ಇಲ್ಲ ಇವು, ಇವು ಕೂಡಿಕೊಂಡಿವೆ, ಸಮ್ಮತವಾಗಿವೆ. ಆದರೆ ಸಮ್ಮತವಾಗಿ ತಮಗಾಗಿ ತಾವಿಲ್ಲ, ಯಾರಿಗಾಗಿವೆ? ಒಡೆಯನಿಗಾಗಿ. ಆ ಒಡೆಯ ಯಾರು? ಅವನೇ ಆತ್ಮ ಅಂತ ಸಿದ್ಧವಾಗುತ್ತದೆ. ಈಗ ಆ ಆತ್ಮ ಅದು ನೀನೇ ಅನ್ನೋದು ಸಿದ್ಧ ಆಗಬೇಕು. ಇವಂತೂ ಆತ್ಮ, ಆ ಆತ್ಮನೇ ನಾನು ಅಂತ ಸಿದ್ಧ ಆಗಬೇಕು. ಅದಕ್ಕಾಗಿ ಮುಂದಿನ ಶ್ಲೋಕ ಬರ್ತದೆ. ಹಂತತ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ ಯಥಾ ಚ ಮರಣಂ ಪ್ರಾಪ್ಯ ಆತ್ಮ ಭವತಿ ಗೌತಮ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ.